ಈಗ ಏನು ಹುಳುಗಳ ಮನೆ ಇರ್ತದ, ಶೆಡ್ ಇರ್ತದ, ಅಲ್ಲಿ ಬಹಳಷ್ಟು ಓಡಾಟ ಇರಬಾರ್ದು, ಯಾಕಪ್ಪ ಅಂತಂದ್ರೆ ಸೋಂಕಾಗುವಂತ ಸಾಧ್ಯತೆಗಳು ಇರ್ತಾವ. ಅದಕ್ಕೆ ಈಗೆಲ್ಲ ತಮ್ಮ ಕುಟುಂಬದವರೆಲ್ಲ ಇಲ್ಲೇ ಇರ್ತೀರಿ, ಮಕ್ಕಳು ಇರ್ತಾರೆ, ಇಂಥ ಸಂದರ್ಭದೊಳಗೆ ಬೇರೆಯವರು ಕೂಡ ಬರೋ ಸಾಧ್ಯತೆಗಳು ಇರ್ತಾವ. ಮತ್ತೆ ಯಾವ ರೀತಿ ಇದನ್ನ ನೀವು ಸೋಂಕು ರಹಿತವಾಗಿ ಮನೆಯನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ? ಪ್ರತಿ ಸಲ ಬೆಳೆ ತಕ್ಷಣನೇ ಅದಕ್ಕೆ ಬೆಡ್ ಗಿಡ್ ಎಲ್ಲ ಉಳಿದು ಹಿಕ್ಕಿ ಕಸ ಎಲ್ಲ ಚೆಲ್ರಿ, 2-3 ಸತಿ ಸೋಂಕ ನಿವಾರಕಗಳ ತೆಗಿಸಿದ ಅಸ್ತ್ರ ಡೆಕಾಲ್ ಅಂತೇಳಿ ಗೌರ್ಮೆಂಟಿಂದ ಕೊಡ್ತಾರೆ ಸರ್ ನಮಗೆ, ಎಲ್ಲ ಇದು ಮಾಡಿ ಅದನ್ನೇ ಸ್ಪ್ರೇ, ಇಷ್ಟು ನೀರಿಗೆ ಇಷ್ಟು ಲೀಟ್ರಿಗೆ ಇಷ್ಟು ಹಾಕ್ಬೇಕು ಅಂತೇಳಿ ಡೋಸಸ್ ಇರ್ತದೆ ಸರ್ ಅದ್ರ ಮೇಲೆ. ಅದು ಹಾಕೊಂಡು ಅಷ್ಟೆಲ್ಲ 2-3 ಸಾರಿ ಸ್ಪ್ರೇ ಮಾಡ್ತೀವಿ ಸರ್. ನಾವು ಮನೆಯವರೇ ಹೋಗಲಿ ಹೊರಗಿನವ್ರು ಬರ್ರಿ ಯಾರೇ ಬರಲಿ ಸರ್, ಬಾಗಲ್ದಾಗ ಒಂದು ಸೋಂಕ ನಿವಾರಣೆ ಒಂದು ಬಕೆಟ್ನ ಹಾಕಿ ಇಟ್ಬಿಟ್ಟಿವಿ ಸರ್. ಅದರಲ್ಲಿ ಕೈಕಾಲು ಮುಖ ತೊಕ್ಕೊಂಡೆ ಒಳಗಡೆ ಹೋಗ್ತೀವಿ ಸರ್. ನಾವು ನಮ್ಮ ಮನೆಯವ್ರು ಹೋದರೂ ಅಷ್ಟೇ, ಇವತ್ತು ಯಾರು ಹೊರಗೆ ಬಂದರೂ ಅಷ್ಟೇ, ನಮ್ಮ ಶರೀರ ಮುಖಾಂತರ ಏನೋ ಕಾಲಿನ ಪಾದದ ಮುಖಾಂತರ ಎಲ್ಲಿದೋ ಒಂದು ಸೋಂಕು ಬಂದ್ರೂ ಅದು ನಮ್ಮ ಬಾಗಲ್ದ ಒಳಗೆ ನಾಶ ಆಗಿ ಹೋಗಂಗೆ ಅಟ್ ಮಾಡ್ಕೋತೀವಿ ಸರ್. ಈಗ ಹುಳುಗಳಿಗೆ ಮೇವು ಕೊಡಬೇಕು ಅಂತಂದಾಗ ಒಳ್ಳೆ ರೋಗರಹಿತವಾದಂತಹ ಸೊಪ್ಪಿನ ಅವಶ್ಯಕತೆ ಇರ್ತದೆ. ತಮ್ಮ ತೋಟವನ್ನು ನೋಡಿದ್ವಿ, ಹಿಪ್ಪು ನೇರಳೆ ಅಗದಿ ಚೆಂದಾಗಿ ಬೆಳೀತಾ ಇದೆ, ಭಾಳ ಹಸಿರಿನಿಂದ ಕೂಡಿದಂಥ ಒಂದು ಎಲೆಗಳು, ಆರೋಗ್ಯಪೂರ್ಣವಾದಂಥ ಒಂದು ಎಲೆಗಳು ನೋಡಿದ್ರೆ ಗೊತ್ತಾಗುತ್ತೆ. ಇಂಥ ಒಂದು ಸಂದರ್ಭದೊಳಗೆ ಆಯಿತು, ಹುಳುಗಳಿಗೆ ಒಂದು ಒಳ್ಳೆಯ ಆಹಾರ ಸಿಗ್ತಾ ಇದೆ, ಮೇವು ಸಿಗ್ತಾ ಇದೆ ಅನ್ನುವಂಥದ್ದು, ನೀವು ಯಾವ ರೀತಿ ಅವಕ್ಕೆ ಈ ಸೊಪ್ಪನ್ನು ಸರಬರಾಜು ಮಾಡ್ತೀರಿ, ಯಾವ ರೀತಿ ಕೊಡ್ತಾ ಇದ್ದೀರಿ, ಟೈಮ್ ಏನದ ಸರ? ಸೊಪ್ಪು ಕರೆಕ್ಟಾಗಿ ನಮ್ಮ ಹೊಲದಲ್ಲಿ ಅಗ್ದಿ ನ್ಯಾಚುರಲ್ ಇತ್ತಂದ್ರೆ ಸರ ಅದನ್ನು ಹುಳಕ್ಕೆ ರೋಗ ಬರ್ತದೆ ಅನ್ನೋ ಅಸಾಧ್ಯ ಸರ. ಸೊಪ್ಪನ್ನೇ ರೋಗ ಹುಳನ ಅದು ಒಟ್ಟು ರೋಗ ಬರಬೇಕಾದ್ರೆ ಸೊಪ್ಪು ಕರೆಕ್ಟ್ ಇದ್ದರೆ ಯಾವುದು ರೋಗ ಬರಲ್ಲ ಸರ್. ಸೊಪ್ಪು ನಮ್ಮ ಸೊಪ್ಪು ಹೊಲದಲ್ಲಿ ಏರುಪೇರು ಇತ್ತಂದ್ರೆ ಸರ ಹುಳ ನಮ್ದು ಏರುಪೇರು ಆಗ್ತದೆ ನಾವು ತಿಳ್ಕೊತೀವಿ ಸರ್. ಹೀಗಾಗಿ ಸೊಪ್ಪನ್ನೇ ಗುಣಮಟ್ಟನೇ ನಾವು ಕಾಯ್ಕೊಂಡು ಹೋಗ್ತೀವಿ ಸರ್. ಅದಕ್ಕೆ ಟೈಮ್ ಟೈಮ್ ಸರಿಯಾಗಿ ನೀರು, ಅದಕ್ಕೆ ಟೈಮ್ ಸರಿಯಾಗಿ ಗೊಬ್ಬರ, ಮತ್ತು ಇನ್ನಿತರ ಜೈವಿಕ ಅಜಿಟೋಬ್ಯಾಕ್ಟ್ರ್ ಅವು ಇವು ಗಂಧಕ ರಂಜಕ ಕರಗಿಸು ಎಲ್ಲ ಪ್ಯಾಕೆಟ್ಗಳು ಸಿಗ್ತವೆ ಸರ್. ಅವೆಲ್ಲ ತಂದು ವರ್ಷಕ್ಕೆ 2 ಸರ್ತಿ ಭೂಮಿಯೊಳಗೆ ಹಾಕ್ತೀವಿ ಸರ್. ಹಾಕಿ ಮಾಡ್ಕೊಂಡು ಹೋಗ್ತೀವಿ ಸರ್. ಇನ್ನೇನು ಸೊಪ್ಪು ಕಟ್ ಮಾಡ್ಕೇಸಿ ಅಂದರೆ ಬೆಳಗ್ಗೆ ನಸ್ಕಿ ಎಷ್ಟು ನಾವು ತಂಪು ಹೊತ್ತಿನಲ್ಲಿ ಕೆಲಸ ಮಾಡ್ತೀವಿ ಅಷ್ಟು ಯೋಗ್ಯಕರವಾದ ಕೆಲಸ ಸರ್. ಇದರಲ್ಲಿ ನಾವು 10-12 ಗಂಟೆಯಿಂದ ಮಧ್ಯಾಹ್ನದ ಬಿಸಿಲತ್ತಿನ ಮಾಡುವಂಥ ಕೆಲಸನೇ ಅಲ್ಲ ಸರ್. ಯಾಕಂದರೆ ಒಂದು ಜೀವನ ನಾವು ಇದು ಮಾಡ್ಬೇಕಾಗ್ತೈತಿ ಸರ್, ಬೆಳವಣಿಗೆ ಮಾಡ್ಬೇಕಾಗ್ತೈತಿ. ಈ ಬಿಸಿಲು ಹೊತ್ತಿನ ಕಟ್ ಮಾಡಿದ್ರೆ ತಪ್ಪಲ ಸುಡ್ತಿರ್ತದೆ ಸರ್. ತಂದು ಆ ಬಿಸಿ ತಪ್ಪಲ ಹುಳುಗಳಿಗೆ ಹಾಕ್ತೀವಿ ಅಂದ್ರೆ ಅದು ಬಿಸಿ ತಪ್ಪಲ ತಿತ್ತಂದ್ರೆ ಒಂದೇ ತಂಪು ರಕ್ತ ಜೀವಿ ಸರ್ ಅದು. ಹೀಗಾಗಿ ಉಷ್ಣಾಂಶನೇ ಅದಕ್ಕೆ ಕೊಟ್ಟೆ ಆಗಿಬರಲ್ಲ ಸರ್. ಎಷ್ಟು ನಾವು ತಂಪು ಕಾಪಾಡ್ಕೋತೀವಿ ಅಷ್ಟು ಒಳ್ಳೇದಾಗ್ತದೆ ಸರ್. ಹೀಗಾಗಿ ಸಹ ನಾವು ಬೆಳಗ್ಗೆ 6 ಸೊಪ್ಪು ಕಟ್ ಮಾಡ್ತೀವಿ ಸರ್. 7-7.5 ಒಂದು ತಾಸಿನಾಗ ಸೊಪ್ಪು ಕಟ್ ಮಾಡ್ತೀವಿ ಸರ್. ತಾಸು 1.5 ತಾಸಿನಾಗ ರೀ 8-9 ಗಂಟೆ ಅನ್ನೋದ್ರಾಗ ಸೊಪ್ಪು ಎಲ್ಲ ಹಾಕಿ ಹುಳುಗಳಿಗೆಲ್ಲ ಹಾಕಿ ಮುಗಿಸಿಬಿಡ್ತೀವಿ ಸರ್. ಸಾಯಂಕಾಲ ಏನದ 5 ಸರ್, 5 ಕಟ್ ಮಾಡ್ತೀವಿ ರೀ. 6-7 ಅನ್ನೋದ್ರ ಸೊಪ್ಪು ಹಾಕಿ ಮುಗಿಸ್ಬಿಡ್ತೀವಿ. ಒಟ್ಟು ದಿನಕ್ಕೆ 2 ಸೊಪ್ಪು ಹಾಕ್ತೀವಿ ಸರ್ ಹುಳುಗಳಿಗೆ. ಈಗ ಮೇವು ಕೊಡೋದಕ್ಕಿಂತ ಮೊದಲು ಅದಕ್ಕೇನಾದರೂ ನೀವು ಸೊಪ್ಪಿಗೆ ಏನು ಉಪಚಾರ ಏನಾದರೂ ಮಾಡ್ತೀರಾ? ಇಲ್ಲ ಸರ್, ಸೊಪ್ಪಿಗೆ ಏನು ಉಪಚಾರ ಇಲ್ಲ. ನಾವೇನು ಹೊಲದಾಗ ಎಷ್ಟು ನೀರು ಬಿಟ್ಟಿರ್ತೀವಲ್ಲ ಸರ್, ನೀರು ಬಿಟ್ಟದ ನಾವು ಹ್ಯಾಂಗೆ ಕಟ್ ಮಾಡ್ಕೋತೀವಿ ಸರ್, ಹಂಗೆ ಹೊಲ ಕೆಸರು ಇರ್ಬೇಕು ಸರ್. ಅದು ಅಂದ್ರೆ ಸೊಪ್ಪಿನಲ್ಲಿ ನೀರಾಂಶ ಇರ್ತದೆ ಸರ್. ಈಗ ನಾವು ಹುಳದ ಮೇಲೆ ತಂದು ಹಾಕಿದ ನಂತರ ಹುಳ ತಿನ್ಬೇಕಾದ್ರೆ ಒಂದು 7-8 ತಾಸು ತಿಂತದೆ ಸರ್ ಹುಳ ಮೇವು. ಆ 8 ತಾಸನ್ನು ಅದು ಸೊಪ್ಪು ತಾಳ್ಕೊಳ್ಳೋಂಥ ಶಕ್ತಿ ಇರ್ಬೇಕಾದ್ರೆ ನಾವು ಕಟ್ ಗಿಡ ಕಟ್ ಮಾಡೋಳಗ ಭೂಮಿ ಕೆಸರು ಇರ್ಬೇಕು ಸರ್. ಅದು ಸ್ವಲ್ಪ ಹಸಿ ಇತ್ತಂದ್ರೆ ಗಿಡದೊಳಗೆ ನೀರಾಂಶ ಇರ್ತಾರೆ. ಹೀಗಾಗಿ ನಾವು ಹುಳುಗಳ ಮೇಲೆ ಹಾಕಿದ್ವಿ ಅಂದ್ರೆ ಅದು ಒಂದು 6-7 ತಾಸು ಹುಳ ತಿಲ್ಲಕ್ಕೆ ಯೋಗ್ಯ ಇರ್ತದೆ ಸರ್ ಸೊಪ್ಪು. ಈಗ 5 ನೀವು ಹಿಪ್ಪು ನೇರಳೆ ಬೆಳೆದಿರಿ, 5 ಎಷ್ಟು ಹುಳುಗಳನ್ನು ತಾವು ಸಾಕ್ತಾ ಇದ್ದೀರಿ, ಮತ್ತು ಇಳುವರಿ ಏನು ಬರ್ತಾ ಇದೆ? ಈಗ 5 2 ಬ್ಯಾಚ್ ಮಾಡಿವಿ ಸರ್. 2.5 2 ಹಂತ ಮಾಡಿವಿ ಸರ್. ಒಂದು ಹಂತರಿಂದ 400 ಮೊಟ್ಟೆ ತರ್ತೀವಿ ಸರ್. 2.5 400 ಲಿಂಕ್ಸ್ ಅಂದರೆ ಮೊಟ್ಟೆ ತರ್ತದೆ ಸರ್. ಅದು ತತ್ತಿ ತರ್ತೀವಿ ಸರ್. ಅವು ಇಲ್ಲಿ ನಾವು ಅವಾಗೇ ನಾವು ಮೊದಲು ಮಾಡಾಳಿ ಸರ್, 8-10 ರೀ ನಾವೇ ತತ್ತಿಗಳನ್ನು ತಂದು ನಾವೇ ಮರಿ ಮಾಡಿಕೊಂಡು ಮಾಡ್ತಿದ್ದೇವೆ ಸರ್. ಈಗೇನಾಗಿದೆ ಸರ್, ಕೆಲವು ಸರ್ಕಾರದವರು ಚಲೋ ರೈತರಿಗೆ ಏನಂದ್ರಿ, ಇದರಿಂದ ರೈತರು ಫೇಲ್ ಆಗಲಿಕ್ಕತ್ತಾರೆ ಸರ್. ಈ ಮಟ್ಟಿ ತಂದು ಮರಿ ಮಾಡ್ಕೊಳ್ಳೋದ್ರೊಳಗೆ ಅದಕ್ಕೆ ಮಾಡಿಬಿಟ್ರಿ ಅವರು. ಕೆಲವೊಂದು ರೈತರನ್ನು ಆಯ್ಕೆ ಮಾಡಿ ತಾಲೂಕು ಮಟ್ಟದಲ್ಲಿ ಒಂದು 5-6 ಜನರನ್ನು ಆಯ್ಕೆ ಮಾಡಿರಿ, ಬರೀ ಅವ್ರು ಏನದ ಚಾಕಿ ಹುಳನ್ನು ತಯಾರು ಮಾಡಿ 2 ಪಾಸ್ ಮಾಡಿ ರೈತರಿಗೆ ಹುಳ ಡಿಸ್ಪೋಸ್ ಮಾಡ್ತಾರೆ ಸರ್. ಅಂಥ ಒಂದು ಇದನ್ನೇ ತೊಗೊಂಬೋತೀವಿ ಸರ್. ನಾವು ಹುಳ ಬಾಗೇವಾಡಿ ಇಂದ ಕೊಡ್ತಾರೆ ಸರ್, ಸಚಿನ್ ಪವಾರ್ ಅಂತೇಳಿ ಅವ್ರ ಚಾಕಿ ಸಾಕಾಣಿಕೆ ಕೇಂದ್ರ ಐತೆ ಸರ್. ಅಲ್ಲಿಂದ ನಾವು ಹುಳ ತರಿಸ್ತೀವಿ ರೀ, ಅಲ್ಲಿಂದ ತಂದು ಮಾಡ್ಕೊಂಡು ಹೋಗ್ತೀವಿ ಸರ್. ಅದ್ರ ಮೇಲೆ ಎಷ್ಟು ಖರ್ಚು ಬರ್ತದೆ, ಹುಳದ ಮೇಲೆ ನೀವು ಎಷ್ಟು ಹಾಕ್ತಾ ಇದ್ದೀರಿ? ಆಮೇಲೆ ಅಂದ್ರೆ ನಾವು ಸರ್ ಒಮ್ಮೆ ಹುಳ ತರಿಸ್ತೀವಿ ಅಂದ್ರೆ 3,000 ನಮ್ಮ ಕಡಿತೀವಿ ಸರ್. 100 ಲಿಂಕ್ಸಿ 3,000 ತೊಗೋತಾರೆ ಸರ್. ನಾವು 400 ಲಿಂಕ್ಸ್ ತರಿಸ್ತೀವಿ 12,000 ತೊಗೋತಾರೆ ಸರ್. ನಮ್ಗೇನದ ಗೌರ್ಮೆಂಟಿಂದ ಹೊಳ್ಳಿ 1,000 ರಿಟರ್ನ್ ಬರ್ತದೆ ಸರ್. ಹಾಂ, ಸಬ್ಸಿಡಿ ಕೊಡ್ತಾರೆ ಸರ್. ನಾವೇನು ತರಿಸಿದ ಬಿಲ್ ಇರ್ತಲ್ಲ ಸರ್, ಆ ಬಿಲ್ ಕೊಟ್ಟೆವಂದ್ರೆ ಹೊಳ್ಳಿ ರಿಟರ್ನ್ ತರ 1,000 ರೂಪಾಯಿ ನಮ್ಗೆ ಹಾಕ್ತಾರೆ ಸರ್. ಅದಕ್ಕೆ ಹಿಂಗಾಗಿ ಮಾಡ್ತೀವಿ ಸರ್, ಒಳ್ಳೆ ಇದು ಅದ್ರಿ. ಆದ್ರೆ ಈಗ ಸೊಪ್ಪು ಕಟ್ ಮಾಡೋದು ಮಟ್ಟದು ಇದೇ ಒಂದು ಪ್ರಾಬ್ಲಮ್ ಸರ್, ಮಾಡಲ್ಲ ಅದೇ ಒಂದು.